ಅಲ್ಲದೇನೆ ಐಐಎಸ್ಆರ್ ಸಂಸ್ಥೆಯಿಂದ ಶಕ್ತಿ ಅನ್ನೋ ಒಂದು ತಳಿಯು ಸಹ ಬಿಡುಗಡೆಯಾಗಿದೆ. ಇದು ಇವೆರಡನ್ನೂ ಶೀಘ್ರ ಸೊರಗು ರೋಗಕ್ಕೆ ತುತ್ತಾಗೋದು ಕಡಿಮೆ. ಸೊ ಹಾಗಾಗಿ ಈ ಒಂದು ತಳಿಗಳನ್ನ ನಾವು ಇಲ್ಲಿ ಬೆಳಿಬಹುದು. ಅದಾದ ನಂತರ ನಾವು ನಾಟಿ ಮಾಡಿದ ನಂತರ ನಾವು ಸಾಕಷ್ಟು ನೀರು ಬಸಿದು ಹೋಗುವಂತೆ, ಯಾವುದೇ ರೀತಿ ನೀರು ನಿಲ್ಲದಂತೆ ನಾವು ಅಲ್ಲಿ ತೋಟದಲ್ಲಿ ನೋಡ್ಕೋಬೇಕು. ಅದಾದ ನಂತರ ನಾವು ನಾಟಿ ಎಲ್ಲ ಮಾಡಿದ ನಂತರ ಅಥವಾ ದೊಡ್ಡ ಬೆಳೆಗಳಿಗೆ ಆಗ್ಲಿ ಅಥವಾ ದೊಡ್ಡ ಕಾಳುಮೆಣಸಿನ ಗಿಡಗಳಿಗಾಗ್ಲಿ ಯಾವುದೇ ರೀತಿ ಬೇರುಗಳಿಗೆ ತೊಂದರೆ ಆಗದಂತೆ ಅಥವಾ ಗಾಯ ಆಗದಂತೆ ನಾವು ಏನೇ ಒಂದು ಬೇಸಾಯ ಕ್ರಮ ಮಾಡಿದ್ರು ಬಹಳ ಜಾಗ್ರತೆಯಿಂದ ಮಾಡಬೇಕಾಗತ್ತೆ. ನಂತರ ಈ ಮುಂಗಾರು ಶುರುವಾದಾಗ ಅಂದ್ರೆ ಮೇ ಜೂನ್ ತಿಂಗಳಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನಾವು ಹೇಗಿದ್ರು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಟ್ರೈಕೋಡರ್ಮ ಇದನ್ನ ನಾವು ಮಿಶ್ರಣ ಮಾಡಿ ನಾವು ಇದನ್ನ ಕೊಡ್ಬೇಕಾಗತ್ತೆ. ಎಷ್ಟು ಅಂತಂದ್ರೆ, ಇವಾಗ ಉದಾಹರಣೆಗೆ 50 ಕೆಜಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದೀವಿ ಅಂತಂದ್ರೆ ಅದಕ್ಕೆ 1 ಕೆಜಿಯಷ್ಟು ಮಿಶ್ರಣ ಮಾಡಿ ನಾವು ಕೊಡಬಹುದು. ಈ ರೀತಿ ಕೊಟ್ಟು ಇದನ್ನ ಪುನಃ ನಾವು ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ತಿಂಗಳಲ್ಲಿ ಪುನಃ ನಾವು ಕೊಡಬೇಕಾಗತ್ತೆ. ಜೊತೆಗೆ ಯಾವಾಗ ಈ ಒಂದು ಕಾಳುಮೆಣಸಿನಲ್ಲಿ ಈ ರೋಗದ ಲಕ್ಷಣಗಳು ಕಾಣಿಸುತ್ತೆ ಅಂದ್ರೆ, ಇವಾಗ ಬಳ್ಳಿಗಳು ಹಳದಿಯಾಗಿ ಒಣಗ್ತಾ ಇದೆ ಅಂತಂದ್ರೆ, ಅಂತ ಒಂದು ಬಳ್ಳಿಗಳನ್ನ ನಾವು ಕಿತ್ತು ನಾಶ ಮಾಡಬೇಕಾಗತ್ತೆ. ನಾಶ ಮಾಡಿದಷ್ಟು ಅಂದ್ರೆ ಕಿತ್ತು ಸುಟ್ಟಷ್ಟು ನಮಗೆ ಹರಡುವಿಕೆ ಕಡಿಮೆ ಆಗುತ್ತೆ. ಅದಾದ ನಂತರ ಮಳೆಯ ನಿಂತ ನಂತರ ಅಂದ್ರೆ ಮೇ ಜೂನ್ ಈ ತಿಂಗಳಲ್ಲಿ ನಾವೇನ್ ಮಾಡಬಹುದು ಅಂತಂದ್ರೆ, ಕಾಪರ್ ಆಕ್ಸಿಕ್ಲೋರೈಡ್ ಅದನ್ನ 1 ಲೀಟರ್ ನೀರಿಗೆ ಶೇಕಡ 0.2% ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ನಾವು ಮಿಶ್ರಣ ಮಾಡಿ 5-10 ಲೀಟರ್ನಷ್ಟು ಪ್ರತಿ ಬಳ್ಳಿಗೆ ನಾವು 45-50 ಸೆಂಟಿಮೀಟರ್ ದೂರದಲ್ಲಿ ಅಂದ್ರೆ 1.5 ಅಡಿ ದೂರದಲ್ಲಿ ನಾವು ಇದನ್ನ ಬುಡಕ್ಕೆ ಹುಯ್ಯಬೇಕಾಗತ್ತೆ. ತದನಂತರ ನಾವು 1% ಬೋಡೋ ದ್ರಾವಣವನ್ನ ಮಿಶ್ರಣ ಮಾಡಿ ಅದನ್ನ ನಾವು ಆ ಬಳ್ಳಿಗಳಿಗೆಲ್ಲ ಸಿಂಪರಣೆನ ಮಾಡಬೇಕಾಗತ್ತೆ. ಇದನ್ನ ನಾವು ಮೇ ಜೂನ್ ಮಾಡಿದ ನಂತರ ಇದೇ ತರ ನಾವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಪುನಃ ಇದನ್ನ ಮಾಡಬೇಕಾಗತ್ತೆ. ಆ ನಂತರ ಅಕ್ಟೋಬರ್ ತಿಂಗಳಲ್ಲಿ ಏನಾದ್ರೂ ಮಳೆಗಾಲ ಏನಾದ್ರೂ ಮುಂದುವರೆದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಇನ್ನೊಂದ್ಸರಿ ನಾವು ಇದೇ ದ್ರಾವಣದ ಒಂದು ಸಿಂಪರಣೆ ಮತ್ತು ಬುಡಕ್ಕೆ ಕೊಡೋದನ್ನ ನಾವು ಮಾಡಬೇಕಾಗತ್ತೆ. ಅದಲ್ಲದೇನೆ ನಮಗೆ ನಿಧಾನ ಸೊರಗು ರೋಗದಲ್ಲಿ ಹಿಟ್ಟಿನ ತಿಗಣೆ ಮತ್ತು ಜಂತು ಹುಳುಗಳು ಕಂಡು ಬಂದಾಗ ಇದರ ಒಂದು ನಿರ್ವಹಣೆಗೋಸ್ಕರ ನಾವು ಕಾರ್ಬೋಸಲ್ಫಾನ್ 0.1% ಇದನ್ನ ನಾವು ಗಿಡಗಳಿಗೆ ಗಿಡದ ಸುತ್ತಲೂ ನಾವು ಇದನ್ನ ಹಾಕ್ಬೇಕಾಗತ್ತೆ. ನಿಧಾನ ಸೊರಗು ರೋಗ ನಮಗೆ ಹೆಚ್ಚಿಗೆ ಅಕ್ಟೋಬರ್ ನಂತರ ಕಂಡು ಬರುತ್ತೆ. ಮತ್ತೆ ಯಾವಾಗ ನಮ್ಮ ಒಂದು ತೋಟಗಳಲ್ಲಿ ನೀರಿನ ಕೊರತೆ ಕಂಡು ಬರುತ್ತೆ ಅಂತ ಒಂದು ಸಮಯದಲ್ಲಿ ಇದರ ಒಂದು ನಿಧಾನ ಸೊರಗು ರೋಗದ ತೀವ್ರತೆ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಟ್ರೈಕೋಡರ್ಮಾ ಕೊಡುವುದರ ಜೊತೆಗೆ ಕಾಪರ್ ಆಕ್ಸಿಕ್ಲೋರೈಡ್ ಸಿಂಪರಣೆ ಮಾಡುವುದರ ಜೊತೆಗೆ ಬೋಡೋ ದ್ರಾವಣ ಸಿಂಪರಣೆ ಮಾಡುವುದರ ಜೊತೆಗೆ ನಾವು ಕಾರ್ಬೋಸಲ್ಫಾನ್ 0.1% ಅಥವಾ ಕಾರ್ಬೋಫ್ಯೂರಾನ್ 3% ಗ್ರಾನ್ಯೂಲ್ಸ್ ಇದನ್ನ ಪ್ರತಿ ಒಂದು ಬಳ್ಳಿಗೆ 50 ಗ್ರಾಂನಂತೆ ನಾವು ಕೊಟ್ಟಿದ್ದಲ್ಲಿ ಹುಳುವಿನ ನಿರ್ವಹಣೆಯನ್ನು ನಾವು ಮಾಡಬಹುದು. ಮತ್ತು ಹಿಟ್ಟಿನ ತಿಗಣೆಯನ್ನು ಸಹ ನಾವು ನಿರ್ವಹಣೆ ಮಾಡಿ ಈ ಒಂದು ಶೀಘ್ರ ಸೊರಗು ರೋಗ ಮತ್ತು ನಿಧಾನ ಸೊರಗು ರೋಗದ ನಿರ್ವಹಣೆಯನ್ನ ಮಾಡಬಹುದು. ಇದುವರೆಗೆ ಡಾಕ್ಟರ್ ಸುಚಿತ್ರ ಕುಮಾರಿ ಅವರಿಂದ ಕಾಳುಮೆಣಸಿನಲ್ಲಿ ಬರುವ ಸೊರಗು ರೋಗ ನಿರ್ವಹಣೆ ಈ ಕುರಿತು ಮಾಹಿತಿಯನ್ನು ಕೇಳಿದರೆ, ಇನ್ನು ಮುಂದೆ ಟ್ರೈಕೋಡರ್ಮಾವನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನುವ ಕುರಿತು ಮಾಹಿತಿಯನ್ನ ಕೇಳಿ. ಮೊದಲನೇದಾಗಿ ಟ್ರೈಕೋಡರ್ಮಾ ಅಂತಂದ್ರೆ ಏನು? ಟ್ರೈಕೋಡರ್ಮಾ ಅಂತಂದ್ರೆ ಒಂದು ಶಿಲೀಂಧ್ರ. ಇದು ಈ ಶಿಲೀಂಧ್ರ ಅಂದ ತಕ್ಷಣ ನಮಗೆ ರೋಗ ನೆನಪಾಗುತ್ತೆ. ನಮಗೆ ಯಾವುದೇ ಒಂದು ಗಿಡಗಳಲ್ಲಿ ರೋಗ ಬರುತ್ತೆ ಅಂತಂದ್ರೆ ಆ ರೋಗಕ್ಕೆ ನಿರ್ವಹಣೆ ಮಾಡಲಿಕ್ಕೆ ಬೇರೆ ಒಂದು ರೋಗಾಣು ಇದೆ ಅನ್ನೋದು ಸಹ ನಮ್ಮ ತಿಳುವಳಿಕೆಯಲ್ಲಿ ಇರಬೇಕಾಗುತ್ತೆ. ಅಂದ್ರೆ ಮಣ್ಣಿನಲ್ಲಿ ಹಲವಾರು ರೋಗಾಣುಗಳು ಇದಾವೆ, ಅದರಲ್ಲಿ ನಮಗೆ ಉಪಯೋಗ ಆಗಂತವು ಇದಾವೆ, ಕೆಲವೊಂದು ನಮಗೆ ಉಪಯೋಗ ಆಗದೇನೆ ಬೆಳೆಗಳಿಗೆ ಹಾನಿ ಮಾಡಂತವು ಸಹ ಇದೆ. ಈ ಒಂದು ರೋಗಾಣುಗಳಲ್ಲಿ ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಒಂದು ರೋಗಾಣು ಅಂತಂದ್ರೆ ಟ್ರೈಕೋಡರ್ಮಾ. ಸೊ ಇದು ಉಪಯೋಗ ಆಗುವಂತ ಒಂದು ರೋಗಾಣು. ಈ ರೋಗಾಣು ಏನ್ ಮಾಡುತ್ತೆ ಅಂತಂದ್ರೆ ಬೇರೆ ರೋಗಾಣುಗಳ ಒಂದು ಬೆಳವಣಿಗೆಯನ್ನ ಕುಂಠಿತ ಮಾಡುತ್ತೆ, ಅಥವಾ ಆ ಒಂದು ನಮ್ಗೆ ಬೆಳೆಗಳಿಗೆ ಯಾವ ರೀತಿ ರೋಗಗಳನ್ನ ತರಿಸ್ತವೆ ಅಂತ ಒಂದು ಶಿಲೀಂಧ್ರಗಳನ್ನ ನಾಶ ಮಾಡಿ ಈ ಶಿಲೀಂಧ್ರ ಬೆಳವಣಿಗೆ ಆಗಿ ರೋಗದ ಹತೋಟಿಯನ್ನ ಮಾಡುತ್ತೆ. ಸೊ ಈ ಒಂದು ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರವು ಬೆಳೆಗಳ ಬೇರಿನ ಸುತ್ತಲೂ ಕವಚವನ್ನು ನಿರ್ಮಿಸಿ ಹಾನಿಕಾರಕ ಶಿಲೀಂಧ್ರಗಳಿಂದ ಬೇರುಗಳನ್ನು ರಕ್ಷಣೆ ಮಾಡುತ್ತೆ. ಜೊತೆಗೆ ಈ ರೋಗಕಾರಕ ಶಿಲೀಂಧ್ರಗಳು ವೇಗವಾಗಿ ಬೆಳೆಯೋದನ್ನು ತಡೆಗಟ್ಟುತ್ತೆ, ಆಹಾರ ಮತ್ತು ಸ್ಥಳಕ್ಕಾಗಿ ಪೈಪೋಟಿ ನಡೆಸುತ್ತೆ. ಇದರಿಂದ ರೋಗಕಾರಕ ಶಿಲೀಂಧ್ರಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ಹತೋಟಿ ಮಾಡುತ್ತೆ. ಜೊತೆಗೆ ಈ ಮಣ್ಣಿನಲ್ಲಿ ಈ ಟ್ರೈಕೋಡರ್ಮ ಶಿಲೀಂಧ್ರವು ಡರ್ಮಿಟಿನ್, ಅಸಿಟಾಲ್ಡಿಹೈಡ್, ಟ್ರೈಕೋಡರ್ಮಿನ್ ಮತ್ತು ಅನೇಕ ಕಿಣ್ವಗಳನ್ನು ಬಿಡುಗಡೆ ಮಾಡಿ ಮಣ್ಣಿನಿಂದ ಹರಡುವ ರೋಗಗಳನ್ನು ನಿರ್ವಹಣೆ ಮಾಡುತ್ತೆ. ಸೊ ಹಾಗಾಗಿ ಇದರ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಇದನ್ನ ನಾವು ರೋಗಗಳ ಹತೋಟಿಗೋಸ್ಕರ ಬಳಸಬಹುದು. ಜೊತೆಗೆ ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳನ್ನ ಕೊಳೆಸಿ ಪೋಷಕಾಂಶಗಳ ಬಿಡುಗಡೆಗೆ ಸಹಕಾರಿ ಸಹ ಮಾಡುತ್ತೆ. ಸೊ ಇದರಿಂದ ನಾವು ಇದರ ಒಂದು ಬಳಕೆಯನ್ನ ಯಾವ ರೀತಿ ಮಾಡಬೇಕು, ಇದನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಅಂದ್ರೆ ಬೇರೆ ಬೇರೆ ರೀತಿ ನಾವು ಇದನ್ನ ಬಳಕೆ ಮಾಡಬಹುದು. ಒಂದು, ಈ ಟ್ರೈಕೋಡರ್ಮ ನಮಗೆ ಮಾರುಕಟ್ಟೆನಲ್ಲಿ ಪುಡಿ ರೂಪದಲ್ಲಿ ಅಥವಾ ದ್ರವ ರೂಪದಲ್ಲಿ ನಮಗೆ ಸಿಗುತ್ತೆ. ಇದು ಈ ತರ ಸಿಗ್ತಾ ಇರತಕ್ಕಂತ ಟ್ರೈಕೋಡರ್ಮನ ನಾವು ತಂದು ನಮ್ಮಲ್ಲಿ ಅದನ್ನ ಬಳಸಬಹುದು. ಯಾವ ರೀತಿ ಬಳಸೋದು, ಅದನ್ನ ಬಳಸಬೇಕಾದ್ರೆ ಹಲವಾರು ವಿಧಾನಗಳಿದೆ. ಮೊದಲನೇ ವಿಧಾನ ಅಂತಂದ್ರೆ ಬೀಜೋಪಚಾರ ಅಥವಾ ಯಾವುದೇ ಒಂದು ಸಸಿಗಳಿರಲಿ, ಆ ಸಸಿಗಳನ್ನ ಅದ್ದಿ ನಾಟಿ ಮಾಡುವಂಥದ್ದು, ಅದಕ್ಕೆ ಇದನ್ನ ಬಳಸಬಹುದು. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಟ್ರೈಕೋಡರ್ಮವನ್ನ ಪುಡಿ ರೂಪದಲ್ಲಿದ್ರೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ನಾವು 4-10 ಗ್ರಾಂನಷ್ಟು ನಾವು ಮಿಶ್ರಣ ಮಾಡಿ ಅದಕ್ಕೆ ಬೀಜೋಪಚಾರ ಮಾಡಬಹುದು. ಬೀಜೋಪಚಾರ ಮಾಡೋಕ್ಕೂ ಮುಂಚಿತವಾಗಿ ಅಂದ್ರೆ ಟ್ರೈಕೋಡರ್ಮದಿಂದ ಬೀಜೋಪಚಾರ ಮಾಡೋದಕ್ಕೂ ಮುಂಚಿತವಾಗಿ ನಾವು ಯಾವ್ದಾದ್ರೂ ಅಂಟು ಲೇಪನವನ್ನ ಮಾಡಬೇಕಾಗತ್ತೆ. ಅಂದ್ರೆ ಅಂಟು ಅಂತಂದ್ರೆ ಇಲ್ಲಿ ನಾವು ಬಳಸ್ತಕ್ಕಂಥದ್ದು ಬೆಲ್ಲ. ಬೆಲ್ಲದಿಂದ ಫಸ್ಟ್ ನಾವು ಬೀಜಗಳನ್ನ ಉಪಚಾರ ಮಾಡಿ ತದನಂತರ ಟ್ರೈಕೋಡರ್ಮದಿಂದ ನಾವು ಉಪಚಾರ ಮಾಡಬೇಕಾಗತ್ತೆ. ಸೊ ಎಷ್ಟು, ಅಲ್ಲಿಗೆ 1 ಕೆಜಿ ಬೀಜಕ್ಕೆ 4-10 ಗ್ರಾಂನಷ್ಟು ಟ್ರೈಕೋಡರ್ಮವನ್ನ ನಾವು ಇಲ್ಲಿ ಬಳಸ್ತೀವಿ. ತದನಂತರ ನಾವು ಸಸಿಗಳನ್ನ ನಾವು ನಾಟಿ ಮಾಡೋದಕ್ಕೂ ಮುಂಚೆ ಅದ್ದಿ ಮಾಡೋದಾದ್ರೆ ಈ ಸಸಿಗಳನ್ನ ಬೇರ್ನ ನಾವೇನ್ ಮಾಡಬೇಕಾಗತ್ತೆ ಅಂತಂದ್ರೆ 1 ಲೀಟರ್ ನೀರಿನಲ್ಲಿ 30-40 ಗ್ರಾಂನಷ್ಟು ಟ್ರೈಕೋಡರ್ಮ ಶಿಲೀಂಧ್ರ ಪುಡಿಯನ್ನ ನಾವು ಬೆರೆಸಿ ದ್ರಾವಣವನ್ನ ತಯಾರಿಸಿಕೊಂಡು ಅದರಲ್ಲಿ ಈ ಸಸಿಗಳ ಬೇರನ್ನ 30 ನಿಮಿಷಗಳ ಕಾಲ ಅದ್ದಿ ಅದಾದ ನಂತರ ನಾವು ನಾಟಿ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನಲ್ಲಿ ಬರ್ತಕ್ಕಂತ ರೋಗಕಾರಕ ರೋಗಾಣುಗಳನ್ನ ಇದು ತಡೆಗಟ್ಟುತ್ತೆ. ಇದಲ್ಲದೆ ನಾವು ಮಣ್ಣಿಗೂ ಸಹ ಇದನ್ನ ಬೆರೆಸಿ ನಾವು ಟ್ರೈಕೋಡರ್ಮವನ್ನ ಗಿಡಗಳಿಗೆ ಹಾಕ್ಬೋದು. ಯಾವ ರೀತಿ ಹಾಗಾದ್ರೆ ಅದನ್ನ ಮಾಡೋದು, ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅದರ ಜೊತೆಗೆ ಮಿಶ್ರಣ ಮಾಡಿ ನಾವು ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ನಾವು ಕೊಡುವಂತ ಸಂದರ್ಭದಲ್ಲಿ ಇದನ್ನ ಮಾಡಬಹುದು. ಅಂದ್ರೆ ಮಳೆಗಾಲಕ್ಕೂ ಮುಂಚಿತವಾಗಿ ನಾವು ಇದನ್ನ ಮಾಡಬಹುದು. ಇದನ್ನ ಯಾವ ರೀತಿ ಮಾಡೋದು ಅನ್ನೋದಾದ್ರೆ, ಬಿತ್ತನೆ ಮಾಡುವುದಕ್ಕೂ ಮುಂಚೆ 1 ಎಕರೆ ಪ್ರದೇಶಕ್ಕೆ 2000 ಕಿಲೋಗ್ರಾಂನಷ್ಟು ಚೆನ್ನಾಗಿ ಕಳೆದ ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಯಾವ್ದಾದ್ರೂ ಒಂದು, ಇದ್ರ ಜೊತೆನಲ್ಲಿ ನಾವು 2-3 ಕೆಜಿ ಟ್ರೈಕೋಡರ್ಮ ಶಿಲೀಂಧ್ರ ಪುಡಿಯನ್ನ ನಾವು ಮಿಶ್ರಣ ಮಾಡಿ 12-15 ದಿನಗಳವರೆಗೆ ಅದ್ರ ಮೇಲೆ ಹೊದಿಕೆ ಮಾಡಬೇಕು. ಹೊದಿಕೆ ಮಾಡಿ ಹಾಗೆ ಇಟ್ಬಿಡ್ಬೇಕು. ಹೊದಿಕೆ ಯಾವ್ದ್ರಿಂದ ಮಾಡೋದು, ಅದನ್ನ ಪಾಲಿಥೀನ್ ಶೀಟ್ ಆದ್ರೂ ಬಳಸ್ಬೋದು ನಾವು, ಅಥವಾ ಯಾವ್ದಾದ್ರು ಎಲೆಗಳನ್ನ ಅಥವಾ ಸೋಗೆಗಳನ್ನ ನಾವು ಇಲ್ಲಿ ಬಳಸ್ಬೋದು. ನಾವು ಪಾಲಿಥೀನ್ ಶೀಟ್ ಬಳಸಿದ್ದಾದಲ್ಲಿ ಇದನ್ನ 12-15 ದಿವಸಗಳವರೆಗೆ ನಾವು ಏನ್ ಇಡ್ತೀವಿ, ಆ ಕಾಲದಲ್ಲಿ ಮಧ್ಯದಲ್ಲಿ ನಾವು 3-4 ದಿವಸದಲ್ಲಿ ಒಂದ್ಸತಿ ಪಾಲಿಥೀನ್ ಶೀಟ್ ಅನ್ನ ತೆಗೆದು ಒಳಗೆ ಇರ್ತಕ್ಕಂಥದ್ದನ್ನ ಚೆನ್ನಾಗಿ ಪಲ್ಟಾಯಿಸಿ ಅದ ನಂತರ ಮತ್ತೆ ಮುಚ್ಚಿ ನಾವು ಇಡಬೇಕು. ಆಮೇಲೆ ಈ ಒಂದು ಜಾಗದಲ್ಲಿ ತೇವಾಂಶ ಇರುವಂತೆ ನಾವು ನೋಡ್ಕೋಬೇಕು. ತುಂಬಾ ಒಣಗ್ಲೂ ಬಾರದು, ತುಂಬಾ ಹಸಿನೂ ಇರಬಾರ್ದು. ಸೊ ಈ ತರ ಆದಾಗ ಅದು ವೃದ್ಧಿ ಆಗ್ತಾ ಹೋಗುತ್ತೆ. 12-15 ದಿವಸ ನಾವಿಟ್ಟಾಗ ಟ್ರೈಕೋಡರ್ಮ ವೃದ್ಧಿ ಆಗುತ್ತೆ. ತದನಂತರ ಆ ಕೊಟ್ಟಿಗೆ ಗೊಬ್ಬರನ ಅಥವಾ ಎರೆಹುಳು ಗೊಬ್ಬರನ ನಮ್ಮ ಗಿಡಗಳಿಗೆ, ಯಾವುದೇ ಗಿಡ ಆಗಿರ್ಲಿ, ತರಕಾರಿ ಬೆಳೆ ಆಗಿರ್ಬೋದು, ತೋಟಪಟ್ಟಿ ಬೆಳೆಗಳಾಗಿರ್ಬೋದು, ಎಣ್ಣೆಕಾಳು ಬೆಳೆ ಆಗಿರ್ಬೋದು, ಏಕದಳ ಧಾನ್ಯ ಆಗಿರ್ಬೋದು, ಅಥವಾ ಹಣ್ಣಿನ ಗಿಡಗಳಾಗಿರ್ಬೋದು, ಹೂವಿನ ಗಿಡಗಳಾಗಿರ್ಬೋದು, ಯಾವುದೇ ಒಂದು ಗಿಡಗಳಿಗೂ ನಾವು ಎಲ್ಲಿ ರೋಗಗಳು ಬರುತ್ತೆ ಅಂತ ಒಂದು ಪ್ರದೇಶಗಳಲ್ಲಿ ನಾವು ಇದನ್ನ ಬಳಸ್ಬೋದು. ಅದಾದ ನಂತರ ನಾವು ಇದನ್ನ ಡ್ರೆಂಚಿಂಗ್ ಮೂಲಕ ಸಹ ನಾವು ಮಾಡಬಹುದು. ಡ್ರೆಂಚಿಂಗ್ ಅಂತಂದ್ರೆ ಈ ದ್ರವ ಅಥವಾ ಪುಡಿ ಏನಾದ್ರೂ ಆಗಿರ್ಲಿ ಅದನ್ನ ನಾವು ನೀರಲ್ಲಿ ಮಿಶ್ರಣ ಮಾಡಿ ಗಿಡದ ಬುಡಕ್ಕೆ ಹಾಕುವುದು. ಸೊ ಇದರಲ್ಲಿ ಏನು ಮಾಡಬೇಕು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 10 ಗ್ರಾಮ್ನಷ್ಟು ಟ್ರೈಕೋಡರ್ಮ ಇದನ್ನು ಸೇರಿಸಿ ನಾವು ಎಲ್ಲಿ ರೋಗ ಬಂದಿರುತ್ತೆ ಅಂಥ ಒಂದು ಜಾಗದಲ್ಲಿ ಅಂಥ ಒಂದು ಗಿಡಗಳಿಗೆ ಗಿಡದ ಬುಡಕ್ಕೆ ನಾವು ಇದನ್ನು ಹುಯ್ಯಬೇಕಾಗುತ್ತೆ. ನಮಗೆ ಗಿಡದ ಒಂದು ಎತ್ತರದ ಮೇಲೆ ಇದು ಎಷ್ಟು ಬೇಕಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. 2-3 ಲೀಟರ್ ಆಗಿರ್ಬೋದು, ಇವಾಗ ಅಡಿಕೆ ಅಂತ ತಗೊಂಡ್ರೆ ಅಥವಾ ನಾವು ಕಾಳುಮೆಣಸು ಅಂತ ತಗೊಂಡಾಗ 5 ಲೀಟರ್ ತನಕ ನಮಗೆ ಬೇಕಾಗ್ಬೋದು ಒಂದು ಗಿಡಕ್ಕೆ. ಈ ರೀತಿ ನಾವು ಬಳಸ್ಬೋದು. ಅದಲ್ಲದೇ ಸಿಂಪರಣೆಯ ಮೂಲಕ ಸಹ ನಾವು ಇದನ್ನು ಬಳಸ್ಬೋದು. ಯಾವ ರೀತಿ ಅಂತಂದ್ರೆ 1 ಲೀಟರ್ ನೀರಿಗೆ 5-10 ಗ್ರಾಮ್ನಷ್ಟು ಟ್ರೈಕೋಡರ್ಮಾವನ್ನ ಅಥವಾ ನಾವು ದ್ರವ ರೂಪದಲ್ಲಿದ್ರೆ ಅದನ್ನ 3-5 ಮಿಲಿಯಷ್ಟು 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ನಾವು ಸಿಂಪರಣೆಯನ್ನು ಸಹ ನಾವು ಎಲ್ಲಿ ಈ ರೋಗ ಬಂದಿದೆ ಅಂತ ಒಂದು ಜಾಗದಲ್ಲಿ ಇದನ್ನ ಸಿಂಪರಣೆ ಮಾಡೋದ್ರಿಂದ ನಾವು ಜೈವಿಕವಾಗಿ ಈ ಒಂದು ಹತೋಟಿಯನ್ನ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇದುವರೆಗೆ ಟ್ರೈಕೋಡರ್ಮವನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನುವ ಮಾಹಿತಿಯನ್ನ ಡಾಕ್ಟರ್ ಸುಚಿತ್ರಾ ಕುಮಾರಿ ಅವರಿಂದ ಕೇಳಿದ್ರಿ. ಇದು ಇಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು. ಮಾಹಿತಿ ತಿಳ್ಕೊಂಡ್ರಲ್ಲ ರೈತ ಬಾಂಧವರೇ, ಇದೊಂದು ಪ್ರಕಟಣೆ ಇದೆ. ಶಿಕಾರಿಪುರ ತೋಟಗಾರಿಕಾ ಇಲಾಖೆಯು 2024-25 ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಅರ್ಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ವರ್ಗದ ರೈತರಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ತೋಟಗಾರಿಕಾ ಬೆಳೆಯನ್ನು ಬೆಳೆಯುತ್ತಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ವರ್ಗದ ರೈತರಿಗೆ ಹನಿ ನೀರಾವರಿ ಅಳವಡಿಸಿದ ಪ್ರತಿ ಫಲಾನುಭವಿಗೆ ಮೊದಲ 2 ಹೆಕ್ಟೇರ್ ಪ್ರದೇಶದವರೆಗೆ ಶೇಕಡ 90% ಮತ್ತು 3 ಹೆಕ್ಟೇರ್ ಪ್ರದೇಶಕ್ಕೆ ಶೇಕಡ 45% ಸಹಾಯಧನ ಸೌಲಭ್ಯ ಲಭ್ಯವಿದ್ದು, ಇಲಾಖೆಯಿಂದ ಅನುಮೋದಿತ ಕಂಪನಿಗಳ ಮೂಲಕವೇ ರೈತರು ಸೂಕ್ಷ್ಮ ನೀರಾವರಿ ಘಟಕವನ್ನು ಅಳವಡಿಸಿಕೊಳ್ಳುವುದು. ಆಸಕ್ತ ರೈತರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಹಾಗೂ ತೋಟಗಾರಿಕಾ ಇಲಾಖೆ ಶಿಕಾರಿಪುರ ಕಚೇರಿಯನ್ನು ಸಂಪರ್ಕಿಸಿ ಅರ್ಜಿಗಳನ್ನು ಪಡೆಯಬಹುದು. ಇನ್ನು 2024-25 ಸಾಲಿನ ರಾಷ್ಟೀಯ ತೋಟಗಾರಿಕಾ ಮಿಷನ್ ಯೋಜನೆಯ ಪರಿಶಿಷ್ಟ ಜಾತಿ ರೈತರಿಗೆ ಟ್ರ್ಯಾಕ್ಟರ್ ಖರೀದಿಸಲು ಸಹಾಯಧನ ನೀಡಲಾಗುತ್ತಿದ್ದು, ಆಸಕ್ತ ರೈತರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಹಾಗೂ 2024-25 ಸಾಲಿನ ಎಸ್ಎಂಎಎಂ ಯೋಜನೆಯಡಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಹಾಗೂ ಅಡಿಕೆ ದೋಟಿಗಳಿಗೆ ಸಹಾಯಧನವನ್ನು ನೀಡಲಾಗುವುದು. ಆಸಕ್ತ ರೈತರು ಆಯಾ ಹೋಬಳಿ ರೈತರ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಈ ಎಲ್ಲ ಯೋಜನೆಗಳಿಗೆ ಸೆಪ್ಟೆಂಬರ್ 23 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸುವಂತೆ ಶಿಕಾರಿಪುರ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಪ್ರಕಟಣೆ ಕೇಳಿದ್ರಲ್ಲ ರೈತ ಬಾಂಧವರೇ, ಇದೀಗ ಕೇಳಿ ಹೊಳೆಹೊನ್ನೂರಿನ ಶ್ರೀಮತಿ ಹೊನ್ನೂರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಹರಿಯರದ ಚಲೆ ಪರ ಶಿವನ ಮಾದೇವಂತೆ ಮರಳಿಂದ ಲೊಡಿಯವಾಡ ಲಮ್ಮ ಬೆರಳಿಂದ ಒಳಿಯಲಾಡ ಲಮ್ಮ ಬೆರಳಿಂದ ಲೊಡಿಯವಾಡ ಲಮ್ಮ ಬೆರಳಿಂದ ಒಡಿಯಲಾಡ ಲಮ್ಮ ಕಣ್ಣ ನೋಡ್ಯಾರೆ ಮಾನ ಗಡೆಯ ಸೊಣ್ಣಗ ನೋಡ್ಯಾರೆ ಮಾನ ಗಡೆಯ ಸೊಣ್ಣಗ ನೋಡ್ಯಾರೆ ಮಾನ ಗಡೆಯ ಸೊಣ್ಣದಿಂದ ಕಣ್ಣಗ ನೋಡ್ಯಾರೆ ಮಾನ ಗಡಿಯ ಸೊಣ್ಣಗ ನೋಡ್ಯಾರೆ ಮಾನ ಗಡಿಯ ಸೊಣ್ಣಗ ನೋಡ್ಯಾರೆ ಮಾನ ದೊಡೆಯ ಸವ ಯವಕಾರ ಚಲವೇದು ಮಾರೇತ ಯವಕಾರ ಚಲವೇಕ ಯವಕಾರ ಚಲವೇತ ಯವಕಾರ ಚಲವೇಸ ಸೇವಾ ಪೂಜೆ ಸರ್ವತೆಲೋವೆ ಸೇವಾ ಪೂಜೆ ಸರ್ವತೊ ವೇಲೆ ಸೇವಾ ಪೂಜೆ ಸರ್ವತೆಲೆ ಸೇವಾ ಪೂಜೆ ಮಾಡ ಸೇಗಂಬ ಲಮ್ಯಾರಿಗೆ ದ್ವಾರೆ ಕ್ಯಾಳೆ ಸ ಲಮ್ಯಾರಿಗೆ ದ್ವಾರೆ ಕ್ಯಾಳೆ ಮ್ಯಾರಿಗೆ ದ್ವಾರೆ ಕ್ಯಾಳೆ ಸೋಮಲ್ಲೆ ಗೋವ ಸಂಪಿ ಗೋವೇಲೆ ಸೇವಾ ಪೂಜೆ ಗೋವೇಲೆ ಸೇವಾ ಪೂಜೆ ಸೋಮ ಗೋವೇಲೆ ಸೇವಾ ಪೂಜೆ ಸಂಪಿ ಗೋವೇಲೆ ಸೇವಾ ಪೂಜೆ ಸೋಮೇ ಸೇವಾ ಪೂಜೆ ಮಾಡ ಸೇಗಂಬ ಸಂಪನ್ನರು ಮಗಳೇ ದ್ವಾರೆ ಕ್ಯಾಳೆ ಸಂಪನ್ನರ ಮಗಳೇ ದ್ವಾರೆ ಕ್ಯಾಳೆ ಸೋಮನ್ನರು ಮಗಳೇ ದ್ವಾರೆ ಕ್ಯಾಳೆ ಸಂಪನ್ನರ ಮಗಳೇ ದ್ವಾರೆ ಕ್ಯಾಳೆ ಸೋಮಾಗೆ ಸೇವಾ ಪೂಜೆ ಸೋಮಲ್ಲಿ ಗೋವೇಲೆ ಸೇವಾ ಪೂಜೆ ಸೋಮಲ್ಲಿ ಸೇವಾ ಪೂಜೆ ಮಾಡ ಸೇಗಂಬ ಜನ ಮೊತ್ತಾರಿಗೆ ದ್ವಾರೆ ಕ್ಯಾವೇ ಜನ ಮೊತ್ತಾರಿಗೆ ದ್ವಾರೆ ಕ್ಯಾವೇ ಸೋಮ ಮೊತ್ತಾರಿಗೆ ದ್ವಾರೆ ಕ್ಯಾವೇ ಸೋಮೇ ದೇಸಾನಲ್ಲಾಳಿ ಬಂದೆ ಮನಸ್ಸಿಗೆ ಗೊಪ್ಪಾದ ಮಾಡ ದೇಯ ಮನಸ್ಸಿಗೆ ಗೊಪ್ಪಾದ ಮಾಡ ದೇಯ ಸೋಮೇ ಗೊಪ್ಪಾದ ಮಾಡ ದೇಯ ಮನಸ್ಸಿಗೆ ಗೊಪ್ಪಾದ ಮಾಡ ದೇಯ ಪಾದ ಮಾಡ ನೀನು ತಂದೇನೆ ಸಂತಸ ಪಡ ನನ್ನ ಬಾಳ ಗಾವೇಸ ಸಂತಸ ಪಡ ನನ್ನ ಬಾಳ ಗಾವೇಸ ಸಂತಸ ಪಡ ನನ್ನ ಬಾಳ ಗಾವೇಸ ಸಂತಸ ಪಡ ನನ್ನ ಬಾಳ ಗಾವೇ ಸ್ವ ಕೋಲು ಕೋಲಿನ ಮುತ್ತಿನ ಕೋಲ ನಾಡೆರೆ ಮುತ್ತಿನ ಕೋಲ ನಾಡೆರೆ ಕೋಲ ನಾಡೆರೆ ನಮ್ಮ ಬಾಲ ನೇಲ ಕೋಲ ನಾಡೆರೆ ನಮ್ಮ ಬಾಲ ನೇಲಗೆ ಕೋಲ ನಾಡೆರೆ ನಮ್ಮ ಬಾಲ ನೇಲಗೆ ಕೋಲ ನಾಡೆರೆ ನಮ್ಮ ಬಾಲ ನೇಲಗೆ ಮನೆಯೊಳೆ ಂದರೆ ಮನಸ ದೋರವಾದರೆ ಯಾರೇ ನಂದರೆ ಮನಸ ದೋರವಾದರೆ ಯಾರೇ ನಂದರೆ ಮನಸ ದೋರವಾದರೆ ಯಾರೇ ನಂದೆಲ್ಲ ಮನಸ ದೋರವಾಗಿಲ್ಲ ಮನಸ ದೋರವಾಗಿಲ್ಲ ಲೋಕ ಪಂಡಿತ ಸ್ವಾಮಿ ಯಾಕೆ ಬರಲಿಲ್ಲ ಪಂಡಿತ ಸ್ವಾಮಿ ಯಾಕೆ ಬರಲಿಲ್ಲ ಪಂಡಿತ ಸ್ವಾಮಿ ಯಾಕೆ ಬರಲಿಲ್ಲ ಪಂಡಿತ ಸ್ವಾಮಿ ಯಾಕೆ ಬರಲಿಲ್ಲ ಕೋಲಿನ ಮುತ್ತಿನ ಕೋಲ ನಾಡಿರಿ ಮುತ್ತಿನ ಕೋಲ ನಾಡಿರಿ ಕೋಲ ನಾಡಿರಿ ನಮ್ಮ ಬಾಲ ನೀಲ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಬಾಲ ನೀಲಗೆ ತಂದೆರ ಸೊಲಿಯ ನೀನೆ ಆಗಿದೆ ಪತಿಯ ನೀನೆ ಆಗಿದೆ ತಾಯಿ ತಂದೆರ ಪತಿಯ ನೀನೆ ದೊರೆಸಿದೆ ತಾಯಿ ತಂದೆರ ಪತಿಯ ನೀನೆ ಮರಗಿದೆ ತಾಯಿ ತಂದೆರ ಪತಿಯ ನೀನೆ ಮರಸಿದೆ ತಾಯಿ ತಂದೆಯ ಪತಿಯ ನೀವೇ ಮರಸಿರಿ ಕೋಲು ಕೋಲಿನ ಮುತ್ತಿನ ಕೋಲ ನಾಡಿರಿ ಮುತ್ತಿನ ಕೋಲ ನಾಡಿರಿ ಕೋಲ ನಾಡಿರಿ ನಮ್ಮ ಬಾಲ ನೀಲ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ತೆಂಗೆರ ತಂಗೆರ ಪತಿಯ ನೀವೇ ಮರಸಿದೆ ತಂಗೆರ ಪತಿಯ ನೀವೇ ಮರಸಿದೆ ತಂಗೆರ ಪತಿಯ ನೀವೇ ಮರಸಿದೆ ಕೋಲು ಕೋಲಿನ ಮುತ್ತಿನ ಕೋಲ ನಾಡಿರಿ ಮುತ್ತಿನ ಕೋಲ ನಾಡಿರಿ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಅಮ್ಮರ ಪತಿಯ ನೀವೇ ಆಗಿದೆ ಪತಿಯ ನೀವೇ ಆಗಿದೆ ಅಣ್ಣ ತಮ್ಮರ ಪತಿಯ ನೀವೇ ಮರಸಿದೆ ಅಣ್ಣ ತಮ್ಮರ ಪತಿಯ ನೀವೇ ಮರಸಿದೆ ಅಣ್ಣ ತಮ್ಮರ ಪತಿಯ ನೀವೇ ಮರಸಿದೆ ಅಣ್ಣ ತಮ್ಮರ ಪತಿಯ ನೀವೇ ಮರಸಿದೆ ಕೋಲಿನ ಮುತ್ತಿನ ಕೋಲ ನಾಡಿರಿ ಮುತ್ತಿನ ಕೋಲ ನಾಡಿರಿ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ಕೋಲ ನಾಡಿರಿ ನಮ್ಮ ಬಾಲ ನೀಲಗೆ ರೈತ ಬಾಂಧವರೇ, ಇದುವರೆಗೂ ಹೊಳೆಹೊನ್ನೂರಿನ ಶ್ರೀಮತಿ ಹೊನ್ನೂರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದ್ರಲ್ಲ. ಇದೀಗ ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಹೆಚ್ಚು ಮಳೆ, ಮೋಡ ಕವಿದ ವಾತಾವರಣ, ತೋಟದಲ್ಲಿ ನೀರು ನಿಲ್ಲುವಿಕೆ ಹೆಚ್ಚಾದ ಮಣ್ಣಿನ ತೇವಾಂಶ, ಅಧಿಕ ಆರ್ದ್ರತೆ ಅಂದರೆ ಶೇಕಡ 90ಕ್ಕಿಂತ ಹೆಚ್ಚು ಮತ್ತು ಸೂರ್ಯನ ಬೆಳಕಿನ ಕೊರತೆಯಿಂದ ಕೊಳೆ ರೋಗವು ಹೆಚ್ಚಿರುವುದರಿಂದ ಈಗ ಹೇಳುವ ಕ್ರಮಗಳನ್ನು ಅನುಸರಿಸಬೇಕು ಎಂದು ಮುಖ್ಯಸ್ಥರು ಅಡಿಕೆ ಸಂಶೋಧನಾ ಕೇಂದ್ರ ನವಿಲೆ ಶಿವಮೊಗ್ಗ ಇವರು ಮಾಹಿತಿ ನೀಡಿರುತ್ತಾರೆ. ಇದರಂತೆ ತೋಟಗಳಲ್ಲಿ ಹೆಚ್ಚಾಗಿ ನೀರು ನಿಲ್ಲದಂತೆ ಬಸಿ ಕಾಲುವೆ ಚೊಕ್ಕ ಮಾಡಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡುವುದು, ಕೊಳೆ ಬಾಧಿತ ಬಿದ್ದಂತಹ ಕಾಯಿಗಳನ್ನು ಆರಿಸಿ ಹೊರಗಡೆ ಹಾಕಬೇಕು, ಗಾಳಿ ಆಡುವಂತೆ ಮಾಡಲು ಅಂತರ ಬೆಳೆಗಳ ಹಾಗೂ ತೋಟದ ಅಂಚಿನ ಮರಗಳ ಹೆಚ್ಚುವರಿ ರೆಂಬೆಗಳನ್ನು ಕತ್ತರಿಸಿ ತೆಗೆಯಬೇಕು, ವೈಜ್ಞಾನಿಕವಾಗಿ ತಯಾರಿಸಿದ ರಸಸಾರ ಪಿಎಚ್ 7% ಬೋರ್ಡೋ ದ್ರಾವಣ ಅಥವಾ 0.2% ಮೆಟಲಾಕ್ಸಿಲ್ ಎಂಜೆಡ್ 2 gram 1 ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಅಥವಾ 0.2% ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಪ್ 2 gram 1 ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಅಥವಾ 0.1% ಮ್ಯಾಂಡಿಪ್ರೇಪಮಿಡ್ 1 milliliter ಪ್ರತಿ ಲೀಟರ್ ನೀರಿನಲ್ಲಿ ಅಥವಾ 0.3% ತಾಮ್ರದ ಆಕ್ಸಿಕ್ಲೋರೈಡ್ 3 gram 1 ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ಗೊನೆಗಳಿಗೆ ಹಾಗೂ ಎಲೆಗಳಿಗೆ ಮತ್ತು ಸುಳಿ ಭಾಗಕ್ಕೆ ಚೆನ್ನಾಗಿ ನೆನೆಯುವಂತೆ ಸೂಕ್ತ ಅಂಟಿನೊಂದಿಗೆ ಅಂದರೆ ರಾಳದೊಂದಿಗೆ ಸಿಂಪಡಣೆ ಮಾಡಿ. ಹೀಗೆ ಮಾಡುವುದರಿಂದ ಕೊಳೆ ರೋಗದ ಜೊತೆಗೆ ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ. ಈಗ ಹೇಳಿದ ಕ್ರಮಗಳನ್ನು ಸಾಮೂಹಿಕವಾಗಿ ಏಕಕಾಲದಲ್ಲಿ ಅನುಸರಿಸಿದಲ್ಲಿ ಮರಗಳನ್ನು ಸುಳಿ ಕೊಳೆ ಅಥವಾ ಶಿರಕೊಳೆಯಿಂದ ಸಾಯುವುದನ್ನು ತಪ್ಪಿಸಬಹುದಾಗಿದೆ. ಪ್ರಕಟಣೆ ಕೇಳಿದಿರಿ. ರೈತ ಬಾಂಧವರೇ, ಇದೀಗ ಇಂದಿನ ಪೇಟೆ ಧಾರಣೆ. ಕೃಷಿ ಶಿವಮೊಗ್ಗ ಕೃಷಿ ಮಾರುಕಟ್ಟೆಯ ಉತ್ಪನ್ನವಾರು ದೈನಂದಿನ ಇಂದಿನ ವರದಿ ಹೀಗಿದೆ. ಕಡಲೆ ಬೆಳೆ ಕ್ವಿಂಟಾಲ್ಗೆ 9,700 ರೂಪಾಯಿನಿಂದ 10,000 ರೂಪಾಯಿ, ಕಡಲೆಕಾಳು ಜವಾರಿ ಅಥವಾ ಸ್ಥಳೀಯ 8,500 ರೂಪಾಯಿನಿಂದ 9,000 ರೂಪಾಯಿ, ಉದ್ದಿನಬೇಳೆ 11,800 ರೂಪಾಯಿನಿಂದ 16,000 ರೂಪಾಯಿ, ಹಾಗೆಯೇ ಹಸಿರು ಮೆಣಸಿನಕಾಯಿ 2,000 ರೂಪಾಯಿನಿಂದ 3,000 ರೂಪಾಯಿ, ಹಸಿ ಶುಂಠಿ 4,800 ರೂಪಾಯಿನಿಂದ 5,000 ರೂಪಾಯಿವರೆಗೆ, ಹೆಸರು ಬೇಳೆ 10,500 ರೂಪಾಯಿನಿಂದ 11,000 ರೂಪಾಯಿ, ಹೆಸರುಕಾಳು 8,000 ರೂಪಾಯಿನಿಂದ 10,000 ರೂಪಾಯಿವರೆಗೆ, ಹುರುಳಿಕಾಳು 6,000 ರೂಪಾಯಿನಿಂದ 7,800 ರೂಪಾಯಿ, ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ 2,000 ರೂಪಾಯಿನಿಂದ 2,300 ರೂಪಾಯಿ, ಈರುಳ್ಳಿ 5,000 ರೂಪಾಯಿನಿಂದ 6,000 ರೂಪಾಯಿ, ಆಲೂಗಡ್ಡೆ 3,500 ರೂಪಾಯಿನಿಂದ 4,000 ರೂಪಾಯಿ, ಹಾಗೆಯೇ ರಾಗಿ ಕೆಂಪು ಕ್ವಿಂಟಾಲ್ಗೆ 3,800 ರೂಪಾಯಿನಿಂದ 4,500 ರೂಪಾಯಿ, ಅಕ್ಕಿ ಉತ್ತಮ 2,150 ರೂಪಾಯಿನಿಂದ 3,850 ರೂಪಾಯಿ, ಅಕ್ಕಿ ಮಧ್ಯಮ ಕ್ವಿಂಟಾಲ್ಗೆ 3,800 ರೂಪಾಯಿನಿಂದ 5,500 ರೂಪಾಯಿ, ಹಾಗೆಯೇ ಟೊಮ್ಯಾಟೊ 800 ರೂಪಾಯಿನಿಂದ 2,000 ರೂಪಾಯಿವರೆಗೆ, ತೊಗರಿಬೇಳೆ 15,300 ರೂಪಾಯಿನಿಂದ 16,500 ರೂಪಾಯಿ, ಹಾಗೆಯೇ ಗೋಧಿ ಸಾಧಾರಣ ಕ್ವಿಂಟಾಲ್ಗೆ 3,700 ರೂಪಾಯಿನಿಂದ 4,300 ರೂಪಾಯಿ ನಿಗದಿಯಾಗಿತ್ತು. ಪೇಟೆ ಧಾರಣೆ ಕೇಳಿದ್ರಿ. ರೈತ ಬಾಂಧವರೇ, ಇದೀಗ ಒಂದು ಪರಿಸರ ಗೀತೆ. ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುಬು ಕೆರೆಗಳು, ಹಳ್ಳಿ ನಾಡು ನಮ್ಮದು ಅದಕ್ಕೆ ತನುಬು ಕೆರೆಗಳು, ಕೆರೆಗಳನ್ನು ಉಳಿಸಿ ನಾವು ಬದುಕನೆತ್ತಿ ಹಿಡಿಯುವ ಬನ್ನಿರಣ್ಣ ಬನ್ನಿರಕ್ಕ, ಕೆರೆಗಳನ್ನು ಉಳಿಸುವ ಕೆರೆಗಳೆಮ್ಮ ಜೀವವೆಂದು ಜಾಣ್ಮೆಯಿಂದ ಕಾಯುವ